ನಿವೃತ್ತಿಯ ನಂತರ ಈ ಒಂದು ಕೃಷಿ ಕ್ಷೇತ್ರವನ್ನ ಆರಿಸಿಕೊಂಡು ಏನಿದು ಬಹುಮಾಳಿ ಕೃಷಿ ಅಂದ್ರೆ? ಬಹುಮಾಳಿ ಕೃಷಿ ಅಂದ್ರೆ ಎಲ್ಲರಿಗೂ ತುಂಬಾ ಜಮೀನು ಇರೋದಿಲ್ಲ. ನಾವು ಇರೋ ಜಮೀನಿನಲ್ಲಿ ಬರೀ ಒಂದು ಬೆಳೆ ತೆಕ್ಕೊಂಡ್ರೆ ಅದನ್ನ ಇನ್ನು ನೀವು ಅದು ಬೆಳೆ ಬರೋ ತನಕ ತುಂಬಾ ಸಮಯದ ತನಕ ಕಾಯ್ಬೇಕಾಗತ್ತೆ. ಬಟ್ ಇರೋ ಜಮೀನಲ್ಲೇನೆ ಭೂಮಿ ಕೆಳಗಡೆ ಒಂದು, ಭೂಮಿ ಮೇಲ್ ಒಂದು, ಆಮೇಲೆ ಭೂಮಿಗೆ ಹಬ್ಸೋದು ಒಂದು, ಆಮೇಲೆ ಅದು ಪೂರಾ ವೃಕ್ಷವಾಗಿ ಬೆಳೆಯೋದು, ನಾಟ್ ವೃಕ್ಷವಾಗಿ ಸಣ್ಣ ಗಿಡವಾಗಿ ಎತ್ತರವಾಗಿ ಬೆಳೆಯುವಂಥದ್ದು. ಈ ಥರ ಪದ್ಧತಿಗಳನ್ನ ಈ ಥರ ಪದ್ಧತಿಲಿ ಮಾಡಿದ್ರೆ ಅದೇ ಜಮೀನಿನಲ್ಲಿ ಕಳೆ ಎಲ್ಲ ಯಾವುದೂ ಬರೋದಿಲ್ಲ. ಆ ಥರ ನಾವು ವ್ಯವಸಾಯ ಪದ್ಧತಿನ ಮಾಡ್ಬೋದು. ಇದಕ್ಕೆ ಬಹುಮಾಳಿ ಕೃಷಿ ಪದ್ಧತಿ, ಮಲ್ಟಿ ಲೇಯರ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಈಗ ಸುಹಾಸಿನಿಯವರ, ತಾವು ವೃತ್ತಿಯಲ್ಲಿ ಬ್ಯಾಂಕ್ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸಿರಿ, ಈ ಒಂದು ಕೃಷಿಯಲ್ಲಿ ನಾನು ಬರಬೇಕು, ನಿವೃತ್ತಿ ನಂತರ ಇದಕ್ಕೆ ತೊಡಗಿಸ್ಕೋಬೇಕು ಅನ್ನೋ ಒಂದು ಆಸೆ ಅಭಿಲಾಷೆ ನಿಮಗೆ ಮುಂಚಿಂದನೇ ಇತ್ತ ಅಥವಾ ಇದು ನಂತರದ ದಿನದಲ್ಲಿ ಬೆಳೆಸ್ಕೊಂಡ್ರ? ಮುಂಚೆಯಿಂದನೂ ಇತ್ತು ಮೇಡಮ್. ಅದು ಮುಂಚೆಯಿಂದ ಇದ್ರಷ್ಟೇನೆ ನೀವು ಮಾಡೋಕ್ಕಾಗೋದು. ಇಲ್ಲದೇ ಇದ್ರೆ ನಾವು ನಿವೃತ್ತಿ ಆದ್ಮೇಲೆ ಸುಮ್ಮನೆ ಆರಾಮಾಗಿರೋಣ ಅಂತನೋ ಇದೇ ಜಾಸ್ತಿ ಇರುತ್ತೆ. ಬಟ್ ಈ ಮೊದಲಿಂದಾನು ನನಗೆ ಅದು ಇದ್ದಿದ್ರಿಂದ, ನಮ್ಮ ಮನೆಯವರು ಈ ಕೃಷಿ ಇದರಲ್ಲೇನೆ ಅವರು ಸ್ನಾತಕೋತ್ತರ ಪದವಿ ಪಡೆದಿದ್ರಿಂದ ಅವ್ರಿಗೂ ಅಷ್ಟೇ ಇಬ್ರಿಗೂ ಒಂದೇ ಇದರದ್ದು ಆಸೆ ಅಭಿಲಾಷೆ ಇದ್ದಿದ್ರಿಂದ ಇದು ಮಾಡಕ್ ಸಾಧ್ಯ ಆಯ್ತು ಮೇಡಮ್. ಈಗ ತಮ್ಮ ಮನೆಯವರು ಏನ್ ಮಾಡ್ತಾರೆ, ಮಕ್ಕಳು ಎಷ್ಟು ಜನ ತಮ್ಗೆ? ನಮ್ಮ ಮನೆಯವರು ಅವರು ನಿವೃತ್ತ ಬ್ಯಾಂಕ್ ಅಧಿಕಾರಿ, ಅವರು ಬ್ಯಾಂಕ್ ಆಫ್ ಬರೋಡದಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಅವರು ನಿವೃತ್ತಿ ಹೊಂದಿದ್ದಾರೆ. ಈಗ್ಲೂ ಅವರು ಬೇರೆ ಬೇರೆ ಇದರಲ್ಲಿ ತೊಡಸ್ಕೊಂಡಿದ್ದಾರೆ, ಕೆಲಸ ಮಾಡ್ತಾನೆ ಇದ್ದಾರೆ, ಏನು ಅದಕ್ಕೆ ಫುಲ್ ಸ್ಟಾಪ್ ಇಲ್ವೇ ಇಲ್ಲ. ಆಮೇಲೆ ನನಗೆ ಒಬ್ಬ ಮಗಳು ಮತ್ತೆ ಒಬ್ಬ ಮಗ ಇದ್ದಾರೆ. ಮಗ ದೊಡ್ಡವನು, ಅವನು ಇದರಲ್ಲಿ ಹಾರ್ವರ್ಡಲ್ಲಿ ಅವನು LLM ಮಾಡಿದ್ದಾನೆ. ಮಾಡಿ ತಂದೆ ಆದ ಒಂದು ಸ್ಟಾರ್ಟ್ಅಪ್ ಇದೆ, ಅವನು ಬೆಂಗಳೂರಿನಲ್ಲಿ ಇದೆ. ಆಮೇಲೆ ಮಗಳು ಆರ್ಥೋಡಾಂಟಿಸ್ಟ್, ವಸಂತ ನಗರಲ್ಲಿರೋ ಒಂದು ಮಹಾವೀರ್ ಜೈನ್ ಹಾಸ್ಪಿಟಲಲ್ಲಿ ಅವಳು ಡಾಕ್ಟರ್ ಇದ್ದಾಳೆ. ಈಗ ನೀವು ನಿವೃತ್ತಿ ನಂತರ ನೀವು ಮಾತಾಡ್ತಾ ಅಂದ್ರೆ ಹೆಚ್ಚು ಜನ ಆರಾಮಾಗಿದ್ರೆ ಸಾಕು, ಇಷ್ಟು ವರ್ಷ ನಾನು ಸೇವೆ ಮಾಡೀನಿ, ಈಗೇನಿದ್ರು ಜೀವನವನ್ನ ಆನಂದಿಸುವಂತ ಕಾಲ ಅಂತ ಅನ್ಕೊಳ್ಳೋ ಅಂತ ಜನನೇ ಜಾಸ್ತಿ. ನೀವು ಇಂತ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ನಿಮ್ಮ ಮನೆ ಜನರ ಸಹಾಯ ಸಹಕಾರ ಹೆಂಗಿತ್ತು? ನಮ್ಮ ಮನೆಯಲ್ಲಿ ಸಹಾಯ ಸಹಕಾರ ಅಂತಂದ್ರೆ ನಮ್ಮ ಮನೆಯವರು, ಮನೆಯವ್ರದಂತೂ ಪೂರ್ಣ ಸಹಕಾರ, ಅವ್ರದ್ದೇ ಒಂದು ಮೇನ್ ಪಿಲ್ಲರೇ ಅವರು ಅದು ಅದಕ್ಕೆ. ಬಟ್ ಮಕ್ಕಳದು ಶುರುವಿನಲ್ಲಿ ಸ್ವಲ್ಪ ಅವ್ರಿಗೆ ಹೆಸಿಟೇಷನ್ ತರ ಇತ್ತು, ಯಾಕೆ ಈ ಇದ್ರಲ್ಲಿ ಹೋಗಿ ಮಾಡ್ಬೇಕು, ಹೋಗಿ ಸುಮ್ನೆ ವೃಕ್ಷ ಬೆಳೆಸೋದು ಬೇರೆ, ಸುಮ್ನೆ ಜಸ್ಟ್ ಈಗೆಲ್ಲ ಏನೋ ಫಾರ್ಮಿಂಗ್ ಅಂತ ಮಾಡ್ತಾರೆ, ಅದು ಯಾರಿಗೋ ಕೊಟ್ಟು ಬರ್ತಾರೆ, ಯಾವಾಗ ಹೋಗ್ತಾರೆ ನೋಡ್ಕೋತಾರೆ, ಅದು ಓಕೆ. ಬಟ್ ಈ ಹೈನುಗಾರಿಕೆ ಅದ್ರ ಜೊತೆಗೆ ಇದು ಮಾಡೋದು ಎಲ್ಲಾನು ಅಂತಂದ್ರೆ ಅವರು ತುಂಬಾನೇ ಹಾಕಿದ್ರು, ಬೇಡ ಅಂತ ಹೇಳಿದ್ರು. ಬಟ್ ನಾವು ಒಂದು ಸರಿ ಒಂದು ಎರಡು ವರ್ಷ ಮಾಡಿ ತೋರಿಸಿದ ಮೇಲೆ ಅವ್ರಿಗೆ ಅವ್ರಿಗೂ ಅನ್ನಿಸ್ತು, ಇಲ್ಲ ಇದ್ರಲ್ಲಿ ಇವರಿಗೆ ಖುಷಿ ಇದೆ, ಮಾಡಬಹುದು, ಯಾವುದನ್ನ ಕಡಿಮೆ ಮಾಡ್ಕೋಬೇಕು ಯಾವುದನ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಮಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹೇಳಿದೆ. ಮಾಡಿದ್ರಿಂದ ನಮಗೆ ಬಹಳ ಸಂತೋಷ. ಸುಹಾಸಿನಿ ಅವರು ತಾವು ಮಾತಾಡ್ತಾ ಹೇಳಿದ್ರಿ ಈ ಬಹು ಬೆಳೆ ವ್ಯವಸಾಯ ಕೃಷಿ ಅಂತ, ಇದರಲ್ಲಿ ಏನೆಲ್ಲ ಬೆಳಿಬಹುದು ಹೆಂಗೆ ಅಂತ ಹೇಳ್ತೀರಿ? ಈಗ ಒಂದು ಭೂಮಿ ಇದೆ, ಆ ಭೂಮಿ ಒಳಗಡೆ ನಾವು ಏನ್ ಹಾಕ್ಬೋದು ಅಂದ್ರೆ ಭೂಮಿ ಒಳಗಡೆ ಏನೇನ್ ಬೆಳೆಯುತ್ತೋ ಅದನ್ನ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಅರಿಶಿನ, ಶುಂಠಿ, ಅದೆಲ್ಲ ನೆಲದ ಕೆಳಗಡೆ ಬರುತ್ತೆ, ಆ ಕೆಳಗಡೆ ನೀವು ಅದನ್ನ ಹಾಕ್ಬೋದು, ಆ ಜಾಗ ಹಾಗೆ ಇರುತ್ತೆ. ಅವಾಗ ನೀವು ಬೇಗ ತೆಗೆದುಕೊಳ್ಳುವಂತ ಈಗ ಸೊಪ್ಪುಗಳು ಬೇಗ ಬಂದ್ಬಿಡುತ್ತೆ ಬೆಳೆ, ಆ ಸೊಪ್ಪುಗಳ ಬೀಜನ ಅದ್ರ ಮೇಲೆ ಹಾಕ್ಬೋದು. ಆಮೇಲೆ ಅದೇ ಜಾಗದ ಸೊಪ್ಪು ನಿಮ್ಗೆ ಒಂದು ತಿಂಗಳೊಳಗೆ ನಿಮ್ಗೆ ಬಂದ್ಬಿಡುತ್ತೆ. ಈಗ ಪಾಲಕ್ ಇರ್ಬೋದು, ಕೊತ್ತಂಬರಿ ಇರ್ಬೋದು, ಕೊತ್ತಂಬರಿ ಅಂತೂ ಇನ್ನೂ ಬೇಗ ಬರುತ್ತೆ. ಆಮೇಲೆ ಅದೇ ಜಾಗದಲ್ಲಿ ಆ ಬೆಳೆ ತೆಕ್ಕೊಂಡು ಅಲ್ಲೇನೇ ಅಂದ್ರೆ ಅದೇ ಟೈಮ್ನಲ್ಲೇನೆ ಈಗ ಹಬ್ಬೋ ಅಂತ ಬಳ್ಳಿಗಳು, ಹೀರೆಕಾಯಿ ಇರ್ಬೋದು, ಕುಂಬಳಕಾಯಿ ಇರ್ಬೋದು, ಬುದ್ಗುಂಬಳ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಅದನ್ನೆಲ್ಲ ಬೆಳೆಸ್ಬೋದು. ಆಮೇಲೆ ಸ್ವಲ್ಪ ಎತ್ತರಕ್ಕೆ ಹೋಗುವಂಥದ್ದು, ಅದು ಯಾವುದಕ್ಕೂ ಅದು ಅಡಚಣೆ ಮಾಡೋದಿಲ್ಲ, ಆತರ ಈಗ ಪಪ್ಪಯ್ಯ, ನುಗ್ಗೆ, ಈ ತರದೆಲ್ಲ ಅದೇ ಜಾಗದಲ್ಲೇನೆ ಬೆಳೆಸೋದು. ಅದಕ್ಕೊಂದು ನೀವು ಏನಾದರೂ ಒಂದು ಸಪೋರ್ಟ್ ಕೊಟ್ಟರಾಯ್ತು ಅಷ್ಟೆ. ನಮ್ದು ಏನಾಗಿತ್ತು ಅಂದ್ರೆ ತೆಂಗಿನ ಮರಗಳನ್ನ ನಾವು ಮೊದಲೇ ಹಾಕಿದ್ವಿ, ಆ ತೆಂಗಿನ ಮರದ ಗರಿಗಳು, ಆ ಗರಿಗಳು ಒಂದಕ್ಕೊಂದಕ್ಕೆ ಸೇರ್ಕೊಂಡಾಗ ಇಟ್ ಮಿಕ್ಸ್ ಒಂಥರ ನೆರಳು ತರ ಬರುತ್ತೆ. ಆ ನೆರಳಲ್ಲಿ ಸೊಪ್ಪಿಗೆಲ್ಲ ನೆರಳು ಬೇಕು, ನೆರಳು ಆದ್ರೆ ಅದು ಬೆಳೆಯುತ್ತೆ, ಈ ಇದ್ರ ಭೂಮಿ ಕೆಳಗಡೆ ಅರಿಶಿನ ಮತ್ತೆ ಇದು ಬೆಳೆಯುತ್ತೆ. ಆಮೇಲೆ ನೀವು ಆ 15 ಒಂದು ತಿಂಗಳೊಳಗೆ ನೀವು ಸೊಪ್ಪು ತೆಕ್ಕೋಬಹುದು. ಆಮೇಲೆ ಮತ್ತೆ ಬೇರೆ ನಿಮ್ದು ಹಬ್ಬೋ ಅಂತದ್ದು ಅದನ್ನು ಒಂದು ಬೆಳೆ ನೀವು ತೆಕ್ಕೋಬಹುದು. ಮತ್ತೆ ಅದನ್ನ ಮತ್ತೆ 15 ದಿವಸ ಆದ್ಮೇಲೆ ನೀವು ಹೇಗೇನು ಹಾಕೋಬಹುದು. ಶುಂಠಿ ಮತ್ತೆ ಇದಕ್ಕೆ ನಿಮ್ಗೆ ಪೀರಿಯಡ್ ಇರೋದು 4-5 ತಿಂಗಳು, ಆಗ ನೀವು ಆ ಬೆಳೆನೂ ತೆಕ್ಕೋಬಹುದು. ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇರ್ಬೇಕು. ಅಂದ್ರೆ ಏನು, ಭೂಮಿನಲ್ಲಿ ನೀವು ತುಂಬಾ ನೀವು ಬೆಳೆಗಳನ್ನ ತೆಗಿತಾ ಇದ್ದೀರಿ. ಈಗ ಸುಹಾಸಿನಿ ಅವರು ಇಷ್ಟೆಲ್ಲ ಮಾಡ್ಬೇಕಾದಾಗ ನೀವು ಈ ಬೆಳೆಗಳನ್ನು ತೆಗಿಲಿಕ್ಕೆ ಯಾವ ತರದ ಗೊಬ್ಬರ ಕೀಟನಾಶಕ ಇದನ್ನು ಬಳಸ್ತಾ ಇದ್ದೀರಿ? ಗೊಬ್ಬರ ಅಂದ್ರೆ ನಾವು ಮೇಡಮ್ ಇದು ಕೀಟನಾಶಕಕ್ಕೆ ನಾವು ಗೋಕುಪ್ಪಾಮೃತ ಅಂತ ಹೇಳಿ ಈ ಏನು ಸಗಣಿ ಇದು ಎಲ್ಲ ಹಾಕಿ ಬೆಲ್ಲ ಹಾಕಿ ನಾವು ಅದನ್ನ ತಯಾರು ಮಾಡಬೇಕು, ಅದನ್ನ ನಾವು ಬಳಸ್ತೀವಿ. ಆಮೇಲೆ ಇದು ನಮ್ಮ ಜಮೀನಿನಲ್ಲಿ ಏನು ಒಣ ಎಲೆ ಬರುತ್ತೆ, ಹಸಿರೆಲೆ ಬರುತ್ತೆ, ಯಾವುದೋ ಗಿಡ ನಾವು ತೆಗಿತೀವಿ ಅಂದ್ರೆ ಕಟ್ ಮಾಡ್ತೀವಿ ಪ್ರೂನ್ ಮಾಡ್ತೀವಿ, ಆ ಹಸಿರೆಲೆಗಳು ಆಮೇಲೆ ಬಿದ್ದಿದ ಒಣ ಎಲೆಗಳು ಆಮೇಲೆ ಸಗಣಿ ಇದೆಲ್ಲ ಸೇರಿಸಿ ನಾವು ಗೊಬ್ಬರನ ತಯಾರು ಮಾಡ್ತೀವಿ. ಸಾವಯವ ಗೊಬ್ಬರ ನಾವು ತಯಾರು ಮಾಡ್ತೀವಿ, ಅದನ್ನೇ ನಮ್ಮ ಜಮೀನಿಗೆ ನಾವು ಹಾಕೋತೀವಿ. ಅಂದ್ರೆ ಯಾವುದೇ ರಾಸಾಯನಿಕ ಕೀಟನಾಶಕಗಳನ್ನಂತೂ ಬಳಸೋದನ್ನೇ ಇಲ್ಲ? ಇಲ್ಲ, ರಾಸಾಯನಿಕ ಮೊದಲು ನಾವು ಶುರುವಿನಲ್ಲಿ ಏನು ಬಳಸಿದ್ವಲ್ಲ ಆಗ ಆಮೇಲೆ ಇದ್ರ ಬಗ್ಗೆ ನಮಗೆ ತುಂಬಾ ಅವೇರ್ನೆಸ್ ಎಲ್ಲ ಬಂದಾಗಿಂದ ನಮ್ಮ ಜಮೀನಿನಲ್ಲೇ ಏನೇನಾಗುತ್ತೋ ನಾವು ಅದನ್ನೇನೆ ನಾವೆಲ್ಲ ಬಳಸ್ಕೊತಾ ಇದ್ದೀವಿ ಅಷ್ಟೇ. ಈಗ ಇಷ್ಟೊಂದು ಬೆಳೆಗಳನ್ನೆಲ್ಲ ತೆಗಿತೀನಿ ಅಂತ ಹೇಳಿದ್ರಲ್ಲ, ಇದು ಮುಂದೆ ಏನ್ ಮಾಡ್ತೀರಿ? ಇದನ್ನೆಲ್ಲ ನಾವು ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಗಜೇಂದ್ರಗಡ ಅದು ಒಂದು ಸ್ವಲ್ಪ ದೊಡ್ಡ ತಾಲೂಕೇನೆ ಅಂತ ಹೇಳ್ಬೋದು, ಅಲ್ಲಿ ಸಂತೆ ಆಗುತ್ತೆ. ಇದನ್ನೆಲ್ಲ ನಾವು ಒಂದು ಅಲ್ಲಿ ಒಟ್ಟಿಗೆನೂ ಕೊಡ್ತೀವಿ, ಒಟ್ಟಿಗೆ ಕೊಡೋದೇ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ಆಮೇಲೆ ಎಳನೀರು ಇರುತ್ತೆ, ಹಣ್ಣುಗಳಿರುತ್ತೆ, ಆಮೇಲೆ ಮನೆ ಮಂದಿಗೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಇದನ್ನ ಮಾಡಿದ ಮೇಲೆ ನಾವು ಅದನ್ನ ಮಾರಾಟ ಮಾಡ್ತೀವಿ. ಅಂದ್ರೆ ಮೊದಲು ಎಲ್ಲರಿಗೂ ನಿಜವಾಗ್ಲೂ ಇದು ಉತ್ತಮ ಕಾರ್ಯ. ಯಾಕಂದ್ರೆ ಇವತ್ತು ನಮಗೆ ಮಾರುಕಟ್ಟೆಯಲ್ಲಿ ಸಿಗುವುದೆಲ್ಲ ರಾಸಾಯನಿಕ ಔಷಧಿಯಿಂದ ಹೊಡೆದಂತ ತರಕಾರಿಗಳು. ಒಂದು ಉತ್ತಮ ರೀತಿಯಲ್ಲಿ ಬೆಳೆದಂತ ತರಕಾರಿ ಸಿಗುವುದು ಅಂದ್ರೆ ಅದು ಅಲಭ್ಯ ಲಾಭನೇ. ಹೌದು ಹೌದು, ಹಂಗಾಗಿ ಅದೊಂದು ಉತ್ತಮವಾದ ಕಾರ್ಯವನ್ನ ತಾವು ಮಾಡ್ತಾ ಇದ್ದೀರಿ. ಈಗ ತಾವು ಏನೇನ್ ಬೆಳೆದಿರಿ? ನಾವು ನೋಡಿ, ಈಗ ಬದನೆಕಾಯಿ ಆಗಲಿ, ತರಕಾರಿಗಳಲ್ಲಿ ಹೇಳ್ತೀನಿ, ಬದನೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಆಮೇಲೆ ಇವನ್ನೇ ನಿಂಬೆಹಣ್ಣು, ಇದು ನುಗ್ಗೆಕಾಯಿ, ಮತ್ತೆ ಶುಂಠಿ, ಅರ್ಶಿನ. ಟೀ ಅರ್ಶಿನ ಅಂತೂ ನಾವೆಲ್ಲ ಅರ್ಶಿನ ಎಲ್ಲ ಪೂರ್ತಿ ಪುಡಿ ಮಾಡಿ ಎಲ್ಲ ನಮ್ಮ ಮರಿಬೇಡಿ ಎಲ್ಲರಿಗೂ ಒಂದೊಂದು ಪ್ಯಾಕೆಟ್ ಮಾಡಿ ಹಂಚಿ ಇದು ಮಾಡಿದ್ದು. ಆಮೇಲೆ ಹಸಿಮೆಣಸಿನ್ಕಾಯಿ ಆಗಲಿ, ಈ ಥರದ ತರಕಾರಿಯಲ್ಲಿ ಮಾಡಿದ್ದೀವಿ. ಆಮೇಲೆ ಹಣ್ಣುಗಳಲ್ಲಿ ಅಂದರೆ ನಾವು ಮೇನ್ ಹಾಕಿರೋದು ಇದು ಮ್ಯಾಂಗೋ, ಬೇರೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಕಿರು ನೆಲ್ಲಿಕಾಯಿ, ಕೆಲವೊಂದೆಲ್ಲ ಇನ್ನೂ ಫಸಲು ನಮಗೆ ಕೊಡ್ತಾ ಇಲ್ಲ. ಅದು ಸ್ವಲ್ಪ ಅದರದ್ದು ಹಾರ್ವೆಸ್ಟಿಂಗ್ ಟೈಮ್ ಇನ್ನು ಸ್ವಲ್ಪ ಲೆಂತಿ ಆಗಿರುತ್ತೆ, ತುಂಬ ವರ್ಷಗಳೇ ಆಗುತ್ತೆ. ಕೆಲವೊಂದು ಕೊಡ್ತಿಲ್ಲ, ನೇರಳೆ ಆಗಲಿ. ಈಗ ಇದಕ್ಕೆಲ್ಲ ಬೇಕಾಗುವಂತ ನೀರು, ಇದ್ರ ವ್ಯವಸ್ಥೆ? ನೀರು ಮೇಡಮ್, ನಮ್ಮ ಇದರಲ್ಲಿ ನಮ್ಮ ಜಮೀನಲ್ಲಿ ಎರಡು ಬೋರ್ವೆಲ್ ಹಾಕ್ಸಿದೀವಿ. ಅದಲ್ಲದೇ ನಾವು ಏನು ರೇನ್ ವಾಟರ್ ಬರುತ್ತಲ್ಲ ಅದನ್ನ ನಾವು ಫುಲ್ ನಾವು ಉಪಯೋಗ ಮಾಡಿಕೊಂಡು ಒಂದು ಹನಿನೂ ನಮಗೆ ವೇಸ್ಟೇಜ್ ಆಗಬಾರ್ದು ಆ ಥರ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ವಿ. ಅದು ನನಗೆ ತುಂಬ ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳೋಕ್ಕೆ. ಅದನ್ನ ನಾವು ಮಾದರಿಯಾಗಿ ಬೇರೆ ಇವ್ರಿಗೂ ನಾವು ತಿಳಿಸಿ ಹೇಳಬೇಕು ಅಂತ ಅದು ಒಂದು ನಮಗೆ ಇದೆ, ಇಚ್ಛೆ ಇದೆ. ಯಾಕಂದ್ರೆ ಈ ಮಳೆ ನೀರನ್ನ ನೀವು ಪೋಲು ಮಾಡಬಾರ್ದು. ಏನು ಬರುತ್ತೋ ನೀರು, ಯಾಕಂದ್ರೆ ಗಜೇಂದ್ರಗಡದಂತ ನೀರಿನಲ್ಲಿ ನಿಮಗೆ ಅದು ಗೊತ್ತಿಲ್ಲ, ಕುಡಿಯೋ ನೀರನ್ನ ಅಲ್ಲಿ ಬಿಡೋದು 15 ದಿವಸಕ್ಕೆ 20 ದಿವಸಕ್ಕೆ ಒಂದು ತಿಂಗಳಿಗೆ ಒಂದ್ಸರಿ ನೀರು ಬಿಡ್ತಾರೆ. ಅವಾಗ ನೀವು ಕಲ್ಪನೆ ಮಾಡ್ಕೋಬಹುದು ನೀರಿನ ಮಹತ್ವ ಎಷ್ಟು ಅಂತ. ಆ ಇದರಲ್ಲಿ ನನಗೆ ತುಂಬಾ ಖುಷಿ ಆಗುತ್ತೆ, ಒಂದು ಹನಿನೂ ನಾವು ವೇಸ್ಟ್ ಮಾಡಿಲ್ಲ. ರೇನ್ ವಾಟರ್ ಹಾರ್ವೆಸ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ. ಈಗ ಸುಹಾಸಿನಿ ಅವರ, ಈಗ ನೀವು ಸಾವಯವ ಗೊಬ್ಬರ ಉಪಯೋಗಿಸ್ತಾ ಇದ್ದೀರಿ, ಕೀಟನಾಶಕಗಳನ್ನ ಹೊಡಿತಾ ಇಲ್ಲ, ಮತ್ತೆ ರೇನ್ ಹಾರ್ವೆಸ್ಟಿಂಗ್ ಮಾಡಿದಂತ ನೀರು ತಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂದಮೇಲೆ ನಿಮ್ಮ ಬೆಳೆಗಳು ಸಾಕಷ್ಟು ಪೋಷಕಾಂಶ ಭರಿತವಾದಂತ ಬೆಳೆಗಳೇ ಇದೆ. ಹೌದು, ನಿಜ. ಈ ನಿಟ್ಟಿನಲ್ಲಿ ಅಂದ್ರೆ ಇಂಥದ್ದೆಲ್ಲ ಮಾಡಬೇಕು ಅಂದಾಗ ನೀವೇನು ವಿಶೇಷ ತರಬೇತಿಯನ್ನ ಪಡೆದಿರಿ, ಟ್ರೈನಿಂಗ್ ಎಲ್ಲಾದ್ರೂ ಹೋಗಿದ್ರಾ? ಇದಕ್ಕೇನು ಪಡೆದಿಲ್ಲ ಮೇಡಮ್, ನಾವ್ ಏನ್ ತರಬೇತಿ ತಗೊಂಡಿದ್ದೀನೋ ಅದರಲ್ಲೇನೆ ಇದೆಲ್ಲ ಕವರ್ ಆಗಿರುತ್ತೆ. ಇದೆಲ್ಲ ಮುಂದಿಂದೆಲ್ಲ ಆಮೇಲೆ ನಾವೇನೇ ಯೋಜನೆ ಮಾಡಿಕೊಂಡು ಏನ್ ಮಾಡ್ಬೇಕು ಏನು ಇಲ್ಲ ಅಂತ ಹೇಳಿ ಬಹು ಬೆಳೆ ವ್ಯವಸಾಯಕ್ಕೆ ನಾನು ಟ್ರೈನಿಂಗ್ ತಗೊಂಡ್ಬಂದೆ. ಅದೇ ಎಲ್ಲಿ ತಗೊಂಡಿದ್ದೆ? ಅದನ್ನ ತಗೊಂಡಿದ್ದು ನಾನು ಕಿತ್ತೂರ್ ಹತ್ರ, ಬೆಳಗಾವಿ ಈ ಕಡೆ ಕಿತ್ತೂರ್ ಇದೆಯಲ್ಲ, MK ಹುಬ್ಬಳ್ಳಿ ಸಾರಿ, ಅಲ್ಲಿ ನಾನು ಹೋಗಿ ಇಲ್ಲಿ ಧಾರವಾಡದಿಂದ ದಿನ ನಾನು ಹೋಗ್ತಾ ಇದ್ದೆ. ಅದು ಅಲ್ಲಿ ನಾನು ಒಂದು ವಾರದ ಟ್ರೈನಿಂಗ್ ತಗೊಂಡ್ ಬಂದಿದ್ದೆ. ಈ ತರ ಸಾಕಷ್ಟು ಜನ ಮಾಡಿದ್ದಾರೆ ಬಹು ಬೆಳೆ, ಅಲ್ಲಿ ನಾನು ಯಾರನ್ನು ನೋಡಿಲ್ಲ ಮೇಡಮ್. ಬಟ್ ನಾನು ತರಬೇತಿ ತಗೊಳ್ಳುವಾಗ ಬೇರೆ ಬೇರೆ ಕ್ಷೇತ್ರದಿಂದ ಬಂದವರು ಅವರು ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವರು ಅದನ್ನ ತಿಳ್ಕೊಳ್ಳೋಕ್ಕೂ ಮಾಡೋರು ಇದ್ದಾರೆ. ಇದನ್ನ ಈವನ್ ಸಿಟಿಯವರು ಕೂಡ ಅಳವಡಿಕೆ ಮಾಡ್ಕೋಬಹುದು, ಸ್ವಲ್ಪ ಜಾಗ ಇದ್ರೂ ಮಾಡಬಹುದು ಅಂತ ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ಏನಾದರೂ ನೀವು ಧಾರವಾಡದಲ್ಲೋ ಬೆಂಗಳೂರಲ್ಲೋ ಪ್ರಯೋಗ ಮಾಡಿದ್ದೀರಾ? ಧಾರವಾಡದಲ್ಲಿ ನಾವು ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಇರೋದು ಸಣ್ಣ ಜಾಗ. ಬೆಂಗಳೂರಿನಲ್ಲಂತೂ ಅದು ಪ್ರಶ್ನೆನೇ ಇಲ್ಲ ಮೇಡಮ್, ನಾವೆಲ್ಲ ಬರೀ ಕುಂಡಗಳು ಇದರಲ್ಲೇನೆ ನಾವು ಗಿಡಗಳನ್ನ ಬೆಳಿತೀವಿ. ಸೊ ಹಾಗಾಗಿ ಅದಕ್ಕೆ ಅವಕಾಶ ಇಲ್ಲ ಅಲ್ಲಿ. ಈ ಕೃಷಿ ಚಟುವಟಿಕೆ ಅಂದ್ರೆ ನೀವು ವೃತ್ತಿಯಿಂದ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸಿದ್ರು, ಪ್ರವೃತ್ತಿಯಾಗಿ ಹೈನುಗಾರಿಕೆ ಕೃಷಿ ಎಲ್ಲ ಮಾಡ್ತಾ ಇದ್ದೀರಿ, ಇದು ಬಿಟ್ಟು ಬೇರೆ ಹವ್ಯಾಸ ಏನಿದೆ? ನನಗೆ ಮೇಡಮ್ ಹಾಗೆ ಹೇಳಕ್ ಹೋದ್ರೆ, ಸಣ್ಣದ್ರಿಂದಾನು ನಾನು ಒಂದು ಹಾಡ್ತೀನಿ, ಸಂಗೀತ ಹಾಡ್ತೀನಿ, ಕರ್ನಾಟಕ ಸಂಗೀತ, ಆಮೇಲೆ ಮತ್ತೆ ವೀಣೆ ನುಡಿಸ್ತೀನಿ. ನಮ್ಮ ಪೂರ್ತಿ ಕುಟುಂಬದಲ್ಲೇ ಅದು ಬಂದಿರೋದ್ರಿಂದ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನಾನು ಇದನ್ನು ಮಾಡ್ತೀನಿ, ಕ್ರೋಷೆ ಇದು ಎಲ್ಲ ಅದೆಲ್ಲ ಹವ್ಯಾಸಗಳಿದೆ. ನಿಟ್ಟಿಂಗ್ ಮಾಡ್ತೀನಿ, ಸ್ವೆಟರ್ಸ್ ಇದು ಎಲ್ಲ. ಆಮೇಲೆ ಯೋಗ ಅಂತೂ ನಾನು ಎವ್ರಿ ಡೇ ಮಾಡ್ತೀನಿ. ಆಮೇಲೆ ವೇದ ಕಲಿತಾ ಇದ್ದೀನಿ. ಇದೆಲ್ಲ ಸಣ್ಣ ಪುಟ್ಟ ಹವ್ಯಾಸಗಳು, ಇದ್ರಲ್ಲಿ ನಂಗೆ ತುಂಬಾ ಇದರಲ್ಲೂ ನಂಗೆ ಖುಷಿ ಕೊಡುತ್ತೆ. ಈಗ ಒಂಚೂರು ಯಾವ್ದಾದ್ರು ಒಂದು ಗೀತೆಯನ್ನ ಹೇಳ್ತೀರಾ? ಬಂದಾರ ತಂದಾರ ಮಂದಾರ ಹೂವ, ಬಂದಾರ ತಂದಾರ ಮಂದಾರ ಹೂವ, ಇಂದ್ರನ ನಂದನದ ಹೂವಾಡಗೀತೆಯರು ಬಂದಾರ. ಅಂದಾದ ಅಂದೂಗೆ ಒಂದಾಗಿ ಬಂದು ನಿಂದ್ರನ ಗಿಳಿಗಿಳಿಯ ನಾದದಲ್ಲಿ ನೀರೆಯರು ಅಂದಾದ ಅಂದೂಗೆ ಒಂದಾಗಿ ಬಂದು ನಿಂದಾರ ಗಿಳಿಗಿಳಿಯ ನಾದದಲ್ಲಿ ನೀರೆಯರು ಅಂದಾರ ಕೊಳ್ಳಿರೋ ಮಂದಾರ ಎಂದು ಇಂದ್ರನ ನಂದನದ ಹೂವಾಡಗೀತೆಯರು ಹೂವಾಡಗೀತೆಯರು ಹೂವಾಡಗೀತೆಯರು ಬಂದಾರ ತಂದಾರ ಮಂದಾರ ಹೂವ ಇಂದ್ರನ ನಂದನದ ಹೂವಾಡಗೀತೆಯರು ಬಂದಾರ. ಸುಹಾಸಿನಿ ಅವರ ಸಾಕಷ್ಟು ಮಹಿಳೆಯರನ್ನ ನೋಡ್ತಿರ್ತೀವಿ, ಏನಂದ್ರೆ ಸಮಯನೇ ಇಲ್ಲ, ನಂಗೆ ವೆಳ್ಳನ ಸಾಕಾಗುವುದಿಲ್ಲ ಅನ್ನುವಂಥದ್ದು. ಆದ್ರೆ ನಿಮ್ಮನ್ನ ನೋಡಿದ್ರೆ ಆ ದೇವರು ನಿಮ್ಗೆ 24 ಗಂಟೆಗಳಿಗಿಂತ ಹೆಚ್ಚಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ 24 ಗಂಟೆಗಳಲ್ಲೇ ಈಗ ನಾವು ನಿಮ್ಮ ಹವ್ಯಾಸಗಳನ್ನ ಕೇಳಿದ್ವಿ, ಕೃಷಿ ಚಟುವಟಿಕೆಗಳನ್ನ ನೋಡಿದ್ವಿ, ಹೈನುಗಾರಿಕೆ ಬಗ್ಗೆ ಕೇಳಿದ್ವಿ, ಇಷ್ಟೆಲ್ಲಕ್ಕೂ ಅಂದ್ರೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಕೊಳ್ತಿದ್ದೀರಿ? ನನಗೆ ಅನ್ಸೋದು, ನನಗೆ ಯಾವ್ದ್ರ ಬಗ್ಗೆ ಏನಾದ್ರೂ ಆಸಕ್ತಿ ಇದ್ರೆ ಏನು ಬೇಕಾದರೂ ಅದೇ ಸೇಮ್ ಸಮಯದಲ್ಲಿ ನೀವು ಮಾಡಬಹುದು ಅಂತ ನನಗನ್ಸೋದು. ಇಲ್ಲದಿದ್ರೆ ನಿಮ್ಗೆ ಏನು ಇಲ್ಲ ಅಂತಂದ್ರೂ ನೀವು ಸಮಯನ ಅದನ್ನ ವ್ಯರ್ಥವಾಗಿ ಪೋಲ್ ಮಾಡಬಹುದು. ಬಟ್ ನನಗನ್ಸೋದು 24 ಗಂಟೆ ಕಮ್ಮಿ ಆಗುತ್ತೇನೋ ಅಂತ ಅನ್ಸುತ್ತೆ. ಒಂದೊಂದ್ಸರಿ ಈ ನಿದ್ದೆ ಯಾಕಪ್ಪ ಕೊಟ್ಟ ಅಂತ ಅನ್ಸುತ್ತೆ, ನಿದ್ದೆನೂ ಇಲ್ಲದೆ ಇದ್ದಿದ್ರೆ ಅದೇ ಟೈಮಲ್ಲೂ ಏನಾದರೂ ಮಾಡ್ಬೋದಾಗಿತ್ತೇನೋ ಅಂತ. ಬಟ್ ಇದರಲ್ಲೇನೆ ಯಾವಾಗ ನನಗೆ ಸಮಯ ಸಿಗುತ್ತೋ, ಈವನ್ ಅಡುಗೆ ಎಲ್ಲ ಮಾಡಿ, ಈವನ್ ನನ್ನ ಮನೆ ಕೆಲಸನೂ ನಾನೇ ಮಾಡ್ಕೋತೀನಿ, ಎಲ್ಲ ಮಾಡಿ ಮುಗಿಸಿ ನಾನು ಅಷ್ಟರಲ್ಲೇ ನಾನು ಟೈಮ್ ತಗೊಂಡು ಒಂದು 4 ಜನಕ್ಕೆ ಪಾಠನೂ ಹೇಳ್ಕೊಡ್ತಾ ಇದ್ದೀನಿ ವೀಣೆ. ಆಮೇಲೆ ನನ್ನ ಇದಕ್ಕೋಸ್ಕರ ಸಂತೋಷಕ್ಕೋಸ್ಕರ ನಾನು ವೀಣೆನ ನುಡಿಸ್ಕೋತೀನಿ, ಹಾಡ್ಕೋತೀನಿ, ಕ್ರೋಷೆ ಹಾಕ್ತೀನಿ. ಸೊ ಟೈಮ್ ಮಾಡ್ಕೋತಾ ಇದ್ದೀನಿ ಮೇಡಮ್. ಅಂದ್ರೆ ಜೀವನದಲ್ಲಿ ಒಂದು ಜೀವನ ಪ್ರೀತಿ, ಜೀವನ ಉತ್ಸಾಹ, ಸಕಾರಾತ್ಮಕ ಯೋಚನೆ ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡಾಗ ಇಂಥ ಎಲ್ಲ ಕೆಲಸಗಳು ಸಾಧ್ಯ ಅಂತ. ಖಂಡಿತ ಖಂಡಿತ ಖಂಡಿತ ಮೇಡಮ್ ಆಗತ್ತೆ. ಅಲ್ಲ, ಎಷ್ಟೋ ಸತಿ ನಾವು ನೋಡ್ತೀವಿ ಸುಮ್ನೆ ಕಟ್ಟೆ ಮೇಲೆ ಕೂತು ಹರಟೆ ಹೊಡೆದು ಆ ಮನೆ ಸುದ್ದಿ ಈ ಮನೆ ಸುದ್ದಿ ಮಾತಾಡಿಕೊಂಡು ಸಮಯವನ್ನೇ ವ್ಯಯ ಮಾಡೋ ಬದಲಾಗಿ ಈ ತರದ ಕಾರ್ಯಚಟುವಟಿಕೆಗಳನ್ನ ನಾವು ತೊಡಗಿಸಿಕೊಂಡಾಗ ದೇಹಕ್ಕೆ ವಯಸ್ಸಾದ್ರೂ ನಮ್ಮ ಮನಸ್ಸಿಗೆ ವಯಸ್ಸಾಗುವುದಿಲ್ಲ. ಖಂಡಿತ ಮೇಡಮ್, 100ಕ್ಕೆ 100ರಷ್ಟು ಸತ್ಯ ಅದು. ಈಗ ನಮ್ಮ ಉಳಿದ ರೇಡಿಯೋ ಕೇಳುವಂತ ಗೆಳತಿಯರಿಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನಂದ್ರೆ ನೋಡಿ, ನಿಮಗೆ ಯಾವ ಇದರಲ್ಲಿ ವಯಸ್ಸು ಇದು ಏನೂ ಇಲ್ಲ. ಈವನ್ ನೀವು ಸಣ್ಣವರಿರುವಾಗ್ಲೂ ನೀವು ಬೇರೆ ಪ್ರವೃತ್ತಿ ಅಂತ ಇದನ್ನ ಜೊತೆಲಿ ತಗೊಂಡು ವೃತ್ತಿ ಜೊತೆಗೇನು ಎಲ್ಲ ಮಾಡಬಹುದು. ನಿಮಗೆ ಇಲ್ಲ ಸಮಯದ ವ್ಯವಧಾನ ಇಲ್ಲವೇ ಇಲ್ಲ ಅಂತಂದ್ರೆ ನಿಮಗೊಂದು ಒಂದು ವಯಸ್ಸು ದಾಟದ ಮೇಲೆ ಈ ತರ ಇದರಲ್ಲಿ ಚಟುವಟಿಕೆಗಳಲ್ಲಿ ಪೃಥ್ವಿಯನ್ನ ಕಾಪಾಡಿಕೊಳ್ಳಿಕ್ಕೂ ಈ ಕೃಷಿ ವ್ಯವಸಾಯ ಒಂದು ಮುಖ್ಯವಾದ ಅಂಶ. ನಾವು ನಮ್ಮ ಪೃಥ್ವಿಯನ್ನ ನಾವು ಈಗೆಲ್ಲ ಎಷ್ಟು ಗ್ಲೋಬಲ್ ವಾರ್ಮಿಂಗ್ ಅಂತೀವಿ ಎಲ್ಲ ಅಂತೀವಿ, ಅದನ್ನೆಲ್ಲ ನಾವು ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ತೊಡಗಿಸ್ಕೊಳ್ಳೇಬೇಕು ಅಂತ ನಾನು ಎಷ್ಟೇ ಇದ ಪ್ರಮಾಣದಲ್ಲಾಗ್ಲಿ ತೊಡಗಿಸ್ಕೋಬೇಕು. ಈಗ ಸುಹಾಸಿನಿ ಅವರ ಎಲ್ಲಾ ಚಟುವಟಿಕೆಗಳನ್ನ ನಾವು ಮಾಡಬೇಕು ಅಂದ್ರೆ ನಮಗೆ ಆರೋಗ್ಯ ಭಾಗ್ಯ ಬೇಕು. ಆ ರೀತಿಯಲ್ಲಿ ನೀವು ಒಂದು ಉತ್ತಮ ಆರೋಗ್ಯವನ್ನ ಹೊಂದಲಿಕ್ಕೆ ಏನ್ ಮಾಡ್ತೀರಿ? ಉತ್ತಮ ಆರೋಗ್ಯಕ್ಕೆ ನನಗೆ ತುಂಬಾ ಮುಖ್ಯವಾದ್ದು ಅಂದ್ರೆ ನಾನು ಯೋಗ ಮಾಡ್ತೀನಿ ಮೇಡಮ್. ಯೋಗ ಮಾಡ್ತೀನಿ, ವಾಕಿಂಗು ಮಾಡ್ತೀನಿ. ಆಮೇಲೆ ಯೋಗ ನನಗೆ ಅಂದ್ರೆ ಮಾಡದೇ ಇದ್ರೆ ನನ್ಗೆ ಅವತ್ತಿನ ದಿವಸ ಏನೋ ನಾನು ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸುತ್ತೆ. ಅದನ್ನ ನಾನು ಒಂದು ಅವಕಾಶ ನಂಗೆ ಸಿಕ್ಕಿರೋದ್ರಿಂದ ನಾನು ಅದನ್ನು ಮಾಡ್ತಾ ಇದ್ದೀನಿ ಮೇಡಮ್. ಅದಕ್ಕೋಸ್ಕರ ನಂಗೆ ಅನ್ಸುತ್ತೆ ನಾನು ಚೆನ್ನಾಗಿದ್ದೀನಿ, ಚಟುವಟಿಕೆಯಿಂದ ಇದ್ದೀನಿ ಅಂತ. ಏನೋ ಒಂದು ಹೊಸದು ನೋಡಿದ್ರು ನಾನು ಕಲಿಬೇಕು ಅನ್ನೋ ಕುತೂಹಲ ಆಸೆ ಇವತ್ತಿಗೂ ನನಗಿದೆ. ಬಹುಶಃ ಇದಕ್ಕೆ ನೀವೇ ಬೆಳೆದಂತ ಆಹಾರ ಅಂದ್ರೆ ತರಕಾರಿ ಹಣ್ಣು ಇದು ಸೇವಿಸೋದು ಕೂಡ ಒಂದು ಕಾರಣ ಇರಬಹುದು ಮೇಡಮ್. ಅದು ಏನೇ ಆಗ್ಲಿ, ನಾನ್ ಬೆಳೆದಿದ್ದು ನನ್ನ ಕೈಯಾರೆ ಸೊಪ್ಪು ಬಂದಿದ್ದು ಅಂದಾಗ ಅದ್ರಲ್ಲಿ ಒಂದು ವಿಶೇಷ ಪ್ರೀತಿ, ಒಂದು ಅಕ್ಕರೆಯಿಂದ ನಾವು ಅಡುಗೆಯನ್ನ ಮಾಡ್ತಿರ್ತೀವಿ, ಅದು ಕೂಡ ಒಂದು ಕಾರಣ ಆಗ್ಬಹುದು. ಖಂಡಿತ ಆಯ್ತು ಸುಹಾಸಿನಿ ಅವರ, ನಿಮ್ ಜೊತೆಗೆ ಮಾತಾಡಿ ಬಹಳಷ್ಟು ಸಂತೋಷ ಆಯ್ತು. ಈ ಬಹು ಬೆಳೆಯ ಕೃಷಿ ವಿಧಾನವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ಚಿಕ್ಕ ಜಗದಲ್ಲಿ ಇದನ್ನೆಲ್ಲ ಬೆಳ್ಕೊಳ್ಬಹುದು ಅನ್ನೋ ಒಂದು ಉತ್ತಮ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್, ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ತುಂಬಾ ಧನ್ಯವಾದ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಈಗ ಕೃಷಿ ವಾರ್ತೆಯನ್ನು ಕೇಳೋಣಂತ. ಕೀಟ ನಿರ್ವಹಣೆಯ ಹಲವಾರು ಕ್ರಮಗಳಲ್ಲಿ ಬೇಸಾಯ ಪದ್ಧತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಏಕೆಂದರೆ ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಈ ಕ್ರಮಗಳು ಅತಿ ಕಡಿಮೆ ವೆಚ್ಚದಲ್ಲಿ ಮತ್ತು ವಾತಾವರಣವನ್ನು ಮಾಲಿನ್ಯಗೊಳಿಸದೆ ಸಮರ್ಪಕ ರೀತಿಯಲ್ಲಿ ಕೀಟ ಹತೋಟಿಯನ್ನು ಮಾಡುತ್ತವೆ. ಕೀಟಗಳ ಜೀವನ ಚರಿತ್ರೆಯನ್ನು ಗಮನದಲ್ಲಿಟ್ಟುಕೊಂಡು ಬೇಸಾಯ ಪದ್ಧತಿಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡುವುದು ಸೂಕ್ತ, ಸೂಕ್ತ ಸಮಯದಲ್ಲಿ ನಾವು ಸೂಕ್ತ ಬೇಸಾಯ ಪದ್ಧತಿಯನ್ನು ಅಳವಡಿಸುವುದು ಅತಿ ಮುಖ್ಯ, ಏಕೆಂದರೆ ಕೀಟಗಳಲ್ಲಿ ಅವುಗಳಿಂದಾಗುವ ಹಾನಿಗಳಲ್ಲಿ ವೈವಿಧ್ಯತೆ ಇರುತ್ತೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿಯನ್ನು ಅನುಸರಿಸುವುದು ನಾವು ಗಮನದಲ್ಲಿಡಬೇಕಾದ ಅತಿ ಮುಖ್ಯವಾದ ಸಂಗತಿ. ಒಂದೇ ಭೂಮಿಯಲ್ಲಿ ಪದೇ ಪದೇ ಹತ್ತಿ ಬೆಳೆಯನ್ನು ಬೆಳೆಯುವುದರಿಂದ ಕಾಯಿಕೊರಕಗಳ ಬಾಧೆ ಹೆಚ್ಚಾಗುವುದರಿಂದ ಜೋಳ ಅಥವಾ ಶೇಂಗಾ ಬೆಳೆಯೊಂದಿಗೆ ಬೆಳೆ ಪರಿವರ್ತನೆ ಮಾಡುವುದು ಸೂಕ್ತ ಎಂದು ಕಂಡುಬಂದಿದೆ. ಕೆಲವು ಬೆಳೆಗಳು ಅಥವಾ ತಳಿಗಳು ಹೆಚ್ಚು ಕೀಟಗಳನ್ನು ಆಕರ್ಷಿಸುವ ಗುಣ ಹೊಂದಿರುವುದರಿಂದ ಅಂತಹ ಬೆಳೆಗಳನ್ನು ಗುರುತಿಸಿ ಅವುಗಳನ್ನು ಮುಖ್ಯ ಬೆಳೆಯ ಜೊತೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರತಿ 15-20 ಸಾಲಿಗೆ ಒಂದು ಸಾಲಿನಂತೆ ಬೆಳೆಯಬೇಕು. ಇದರಿಂದ ಬಲೆ ಬೆಳೆಯ ಮೇಲೆ ಕೀಟಗಳ ಅಭಿವೃದ್ಧಿಯಾಗುತ್ತೆ. ನಂತರ ಅವುಗಳ ಮೇಲೆ ಸಸ್ಯಜನ್ಯ ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದರಿಂದ ಅಥವಾ ಕೈಯಿಂದ ಆರಿಸೋದರಿಂದ ಕೀಟಗಳನ್ನು ಅತಿ ಕಡಿಮೆ ಖರ್ಚಿನಲ್ಲಿ ನಿಯಂತ್ರಿಸಬಹುದು. ಕ್ಯಾಬೇಜ್ ಮತ್ತು ಹೂಕೋಸು ಬೆಳೆಯಲ್ಲಿ ಸಾಸಿವೆ ಬಲೆ ಬೆಳೆಯಾಗಿ ಬೆಳೆಯೋದ್ರಿಂದ ವಜ್ರಾಕೃತಿ ಪತಂಗವನ್ನು ಹತೋಟಿ ಮಾಡಬಹುದು. ಹತ್ತಿ ಬೆಳೆಯಲ್ಲಿ ಬೆಂಡಿ ಚೆಂಡು ಹೂ ಬೆಳೆಯೋದ್ರಿಂದ ಮೂತಿ ಹುಳು ಚುಕ್ಕೆ ಕಾಯಿ ಕೊರಕಗಳು ಹತೋಟಿ ಆಗ್ತವೆ. ಶೇಂಗಾ ಬೆಳೆಯಲ್ಲಿ ಔಡ್ಲ ಸೂರ್ಯಕಾಂತಿ ಬೆಳೆಯೋದ್ರಿಂದ ತಂಬಾಕಿನ ಎಲೆ ತಿನ್ನುವ ಹುಳುವನ್ನು ನಿಯಂತ್ರಣ ಮಾಡಬಹುದು. ಶೇಂಗಾ ಬೆಳೆಯಲ್ಲಿ ಸೋಯಾ ಅವರೆ ಬೆಳೆಯೋದ್ರಿಂದ ಎಲೆ ಸುರುಳಿಪೂಚಿ ಕೀಟದ ನಿಯಂತ್ರಣ ಮಾಡಬಹುದು. ಟೊಮೆಟೊ ಬೆಳೆಯಲ್ಲಿ ಕುಂಬಳೆ ಬೆಳೆಯೋದ್ರಿಂದ ಬಿಳಿ ನೊಣ ನಿಯಂತ್ರಿಸಬಹುದು. ಮೆಕ್ಕೆಜೋಳದಲ್ಲಿ ಜೋಳ ಅಥವಾ ನೇಪಿಯರ್ ಹುಲ್ಲು ಬೆಳೆಯೋದ್ರಿಂದ ಸುಳಿ ನೊಣ ಮತ್ತು ಕಾಂಡಕೊರಕ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ಬೆಳೆಯಲ್ಲಿ ಚೆಂಡು ಹೂ ಬೆಳೆಯೋದ್ರಿಂದ ಕಾಯಿ ಕೊರೆಯುವ ಕೀಡೆಯನ್ನು ಹತೋಟಿ ಮಾಡಬಹುದು. ಟೊಮೆಟೊ ಬೆಳೆಯಲ್ಲಿ ಚೆಂಡು ಹೂ ಮೆಕ್ಕೆಜೋಳ ಬೆಳೆಯೋದ್ರಿಂದ ಹೆಲಿಕೋವರ್ಪ ಕೀಟವನ್ನು ನಿಯಂತ್ರಣ ಮಾಡಬಹುದು. ಅಂತರ್ಬೆಳೆ ಬೆಳೆಯುವ ಪದ್ಧತಿ ಜಗತ್ತಿನಲ್ಲಿ ಬಹಳ ಪುರಾತನ ಕಾಲದ ಪದ್ಧತಿ. ಇದರಲ್ಲಿ ಕೀಟ ಅಥವಾ ರೋಗಗಳಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ಒಂದು ಬೆಳೆ ನಾಶವಾದರೆ ಇನ್ನೊಂದಾದರೂ ಬರಬಹುದೆಂದು ಬೆಳೆಯಲಾಗುತ್ತೆ. ಅಂತರ್ಬೆಳೆ ಪದ್ಧತಿಯಿಂದ ಕೀಟಪೀಡೆಯ ಬಾಧೆ ಕಡಿಮೆಯಾಗುವುದರ ಜೊತೆಗೆ ಕೀಟಪೀಡೆಯ ನೈಸರ್ಗಿಕ ಶತ್ರುಗಳನ್ನು ಉತ್ತೇಜಿಸಿ ಸಂರಕ್ಷಣೆ ಮಾಡಬಹುದು. ಜೋಳದಲ್ಲಿ ಅಥವಾ ಶೇಂಗಾದಲ್ಲಿ ಅಲಸಂದಿ ಅಥವಾ ತೊಗರಿಯನ್ನು ಅಂತರ್ಬೆಳೆಯಾಗಿ ಬೆಳೆಯಬಹುದು. ಅದೇ ರೀತಿ ಶೇಂಗಾ ಬೆಳೆಯಲ್ಲಿ ನವಣೆ ಅಥವಾ ಸಜ್ಜೆಯನ್ನು ಬೆಳೆಯೋದ್ರಿಂದ ಶೇಂಗಾದ ಸುರುಳಿಪೂಚಿ ಥ್ರಿಪ್ಸ್ ನುಸಿ ಹಾಗೂ ಜಿಗಿ ಹುಳುಗಳು ಕಡಿಮೆಯಾಗ್ತವೆ ಹಾಗೂ ನೈಸರ್ಗಿಕ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಹತ್ತಿಯಲ್ಲಿ ಉದ್ದು ಅಥವಾ ಹೆಸರು ಅಥವಾ ಅಲಸಂದಿಯನ್ನು ಅಂತರ್ಬೆಳೆಯಾಗಿ ಬೆಳೆಯೋದ್ರಿಂದ ರಸ ಹೀರುವ ಕೀಟಗಳ ಹಾಗೂ ಕಾಯಿ ಕೊರೆಯುವ ಕೀಟಗಳ ಹಾವಳಿ ಕಡಿಮೆಯಾಗುತ್ತೆ. ಹತ್ತಿಯಲ್ಲಿ ಶೇಂಗಾ ಅಥವಾ ಸೋಯಾ ಅವರೆಯನ್ನು ಅಂತರ್ಬೆಳೆಯಾಗಿ ಬೆಳೆಯಬಹುದು. ಇದರಿಂದ ಪರಭಕ್ಷಕ ಕೀಟಗಳಾದ ಗುಲಗಂಜಿ ಹುಳುಗಳ ಸಂಖ್ಯೆ ಜಾಸ್ತಿಯಾಗಿ ಕಾಯಿ ಕೊರೆಯುವ ಕೀಟದ ಬಾಧೆ ಕಡಿಮೆಯಾಗುತ್ತದೆ. ಹತ್ತಿಯಲ್ಲಿ ಕುದುರೆ ಮೆಂತೆ ಅಥವಾ ಶೇಂಗಾ 4:1 ಪ್ರಮಾಣದಲ್ಲಿ ಅಂತರ್ಬೆಳೆಯಾಗಿ ಬೆಳೆಯೋದ್ರಿಂದ ಕಾಯಿ ಕೊರೆಯುವ ಕೀಡೆಯನ್ನು ನಿಗ್ರಹಿಸುವ ನ್ಯೂಮೋರಿಯಾ ರಿಲೈ ಶೀಲೀಂಧ್ರದ ಬೆಳವಣಿಗೆ ವೃದ್ಧಿಯಾಗುತ್ತದೆ. ಹೊಲದ ಸುತ್ತಲೂ ಅಂದರೆ ಮುಖ್ಯ ಬೆಳೆಯ ಸುತ್ತಲೂ ಗಡಿ ಬೆಳೆಯನ್ನು 2-3 ಸಾಲು ಬೆಳೆಯೋದ್ರಿಂದ ಗಾಳಿ ಮುಖಾಂತರ ಪಸರಿಸುವ ಕೆಲವು ಕೀಟಗಳನ್ನು ಮುಖ್ಯ ಬೆಳೆಯ ಮೇಲೆ ನಿಗ್ರಹಿಸಬಹುದು. ಸಾಮಾನ್ಯವಾಗಿ ಈ ಬೆಳೆ ಮುಖ್ಯ ಬೆಳೆಗಿಂತ ಎತ್ತರವಾಗಿರುತ್ತೆ. ಉದಾಹರಣೆಗೆ ಹತ್ತಿ ಹಾಗೂ ಮೆಣಸಿನಕಾಯಿ ಹೊಲದ ಸುತ್ತಲೂ ಗೋವಿನ ಜೋಳವನ್ನು ಅದರಲ್ಲೂ ಸೌತ್ ಆಫ್ರಿಕನ್ ಟಾಲ್ ಮೇವಿನ ತಳಿಯನ್ನು ಬೆಳೆಯೋದ್ರಿಂದ ರಸ ಹೀರುವ ಕೀಟಗಳ ಬಾಧೆಯನ್ನು ಹಾಗೂ ಕಾಯಿ ಕೊರೆಯುವ ಕೀಡೆಯನ್ನು ಕಡಿಮೆ ಮಾಡಬಹುದು. ಏಕೆಂದರೆ ಇದರಿಂದ ಹಸಿರು ಹೇನುಸಿಂಹ ಹಾಗೂ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳ ಅಭಿವೃದ್ಧಿಯಾಗಿ ಹತ್ತಿ ಹಾಗೂ ಮೆಣಸಿನಕಾಯಿಗಳ ಮೇಲೆ ಬರುವ ಕೀಟಗಳನ್ನು ಕಡಿಮೆ ಮಾಡಬಹುದು. ಇದೇ ರೀತಿ ಜೋಳವನ್ನು ತೊಗರಿ ಬೆಳೆಯ ಸುತ್ತಲೂ ಬೆಳೆಯೋದ್ರಿಂದ ಕಾಯಿ ಕೊರೆಯುವ ಕೀಡೆಯನ್ನು ನಿಗ್ರಹಿಸಬಹುದು. ಇದರಿಂದ ಓರಿಯಸ್ ಹೂವಿನ ತಿಗಣೆ ಪರಭಕ್ಷಕದ ಸಂತತಿ ಜಾಸ್ತಿಯಾಗಿ ಕಾಯಿ ಕೊರೆಯುವ ಕೀಡೆಯ ತತ್ತಿ ಹಾಗೂ ರಸ ಹೀರುವ ಥ್ರಿಪ್ಸ್ ನುಸಿಗಳನ್ನು ಕೂಡ ನಿಗ್ರಹಿಸಬಹುದು. ಇದುವರೆಗೆ ಕೃಷಿ ವಾರ್ತೆಯನ್ನು ಕೇಳಿದಿರಿ. ಇನ್ನು ಮುಂದೆ ರೋಣ್ ತಾಲೂಕಿನ ತುಮ್ಮರಗುದ್ದಿಯ ಮರೆಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದಗಳನ್ನು ಕೇಳೋಣಂತ. ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಏನ್ ಚಂದುಳ ಕೊಡವ

ಮಾನಿನಿ ಆವು ತುಳುದೇನೆ, ಮಾನಿನಿ ಆವು ತುಳುದೇನೆ, ಆವು ತುಳುದೇನೆ, ಮಾನಿನಿ ಆವು ತುಳುದೇನೆ, ಮಾನಿನಿ ಆವು ತುಳುದೇನೆ. ಭೋದಾನಂದ ಮಾನಿನಿ ಹಾವು ತುಳುದೇನೆ, ಹಾವು ತುಳುದೇನೆ, ಮಾನಿನಿ ಹಾವು ತುಳುದೇನೆ. ಕಾರಡಗಿ ರೋಣ ತಾಲೂಕಿನ ತುಮ್ಮರಗುದ್ದಿಯ ಮರೆಪ್ಪ ದಾಸರ್ ಹಾಗೂ ಸಂಗಡಿಯರಿಂದ ಏಕ್ತಾರಿ ಪದಗಳನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲಿಗೆ. ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3034 ಉದ್ದಿನಕಾಳು 2224 ರೂಪಾಯಿಯಿಂದ 6789 ರೂಪಾಯಿಗಳು, ಹತ್ತಿ 8501 ರೂಪಾಯಿಯಿಂದ 8701 ರೂಪಾಯಿಗಳು, ಅಲಸಂದೆ 4269 ರೂಪಾಯಿಯಿಂದ 6630 ರೂಪಾಯಿಗಳು, ಕುಮಿನ್ ಸೀಡ್ 7324 ರೂಪಾಯಿಗಳು, ಹೆಸರುಕಾಳು 2060 ರೂಪಾಯಿಯಿಂದ 6979 ರೂಪಾಯಿಗಳು, ಗೆಜ್ಜಿ ಶೇಂಗಾ 1501 ರೂಪಾಯಿಂದ 8340 ರೂಪಾಯಿಗಳು, ಬಿಳಿ ಜೋಳ 1439 ರೂಪಾಯಿಂದ 2529 ರೂಪಾಯಿಗಳು, ಮೆಕ್ಕೆಜೋಳ 1024 ರೂಪಾಯಿಂದ 2019 ರೂಪಾಯಿಗಳು, ನವಣೆ 2419 ರೂಪಾಯಿಗಳು, ಕುಸುಬೆ 4419 ರೂಪಾಯಿಯಿಂದ 4812 ರೂಪಾಯಿಗಳು, ಸೋಯಾಬೀನ್ 4589 ರೂಪಾಯಿಗಳು, ಸೂರ್ಯಕಾಂತಿ 3852 ರೂಪಾಯಿಯಿಂದ 6419 ರೂಪಾಯಿಗಳು, ಬಿಳಿ ಗೋಧಿ 1833 ರೂಪಾಯಿಯಿಂದ 3335 ರೂಪಾಯಿಗಳು. ಇನ್ನು ನರಗುಂದ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಪ್ರತಿ ಕ್ವಿಂಟಾಲ್ಗೆ 2500 ರೂಪಾಯಿಗಳು, ಸೂರ್ಯಕಾಂತಿ 5650 ರೂಪಾಯಿಗಳು. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸಜ್ಜೆ 2003 ರೂಪಾಯಿಯಿಂದ 2325 ರೂಪಾಯಿಗಳು, ಹೆಸರುಕಾಳು 2000 ರೂಪಾಯಿಯಿಂದ 6682 ರೂಪಾಯಿಗಳು, ಮೆಕ್ಕೆಜೋಳ 1819 ರೂಪಾಯಿಯಿಂದ 2209 ರೂಪಾಯಿಗಳು, ಸೋಯಾಬೀನ್ 4651 ರೂಪಾಯಿಗಳು, ಸೂರ್ಯಕಾಂತಿ 2000 ರೂಪಾಯಿಯಿಂದ 6559 ರೂಪಾಯಿಗಳು. ಇನ್ನು ಸಿರಿಸಿ ಮಾರುಕಟ್ಟೆಯಲ್ಲಿ ಬೆಟ್ಟಡಕ್ಕೆ 37099 ರೂಪಾಯಿಯಿಂದ 46999 ರೂಪಾಯಿಗಳು, ಇನ್ನು ಬಿಳಿ ಗೋಟು ಅಡಿಕೆ 20011 ರೂಪಾಯಿಯಿಂದ 35899 ರೂಪಾಯಿಗಳು, ಚಾಲಿ ಅಡಿಕೆ 36299 ರೂಪಾಯಿಯಿಂದ 43500 ರೂಪಾಯಿಗಳು, ಕೆಂಪುಗೋಟು ಅಡಿಕೆ 14199 ರೂಪಾಯಿಯಿಂದ 34131 ರೂಪಾಯಿಗಳು, ರಾಶಿ ಅಡಿಕೆ 41699 ರೂಪಾಯಿಯಿಂದ 49808 ರೂಪಾಯಿಗಳು, ಇನ್ನು ಕರಿಮೆಣಸು 45518 ರೂಪಾಯಿಯಿಂದ 48070 ರೂಪಾಯಿಗಳು. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 4,652 ರೂಪಾಯಿಗಳು, ಕಡಲೆಕಾಳು 4,030 ರೂಪಾಯಿಗಳು, ಉದ್ದಿನಕಾಳು 1,610 ರೂಪಾಯಿಯಿಂದ 5,970 ರೂಪಾಯಿಗಳು, ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ 10,500 ರೂಪಾಯಿಗಳು, ಇನ್ನು ನೆಲಗಡಲೆ ಗೆಜ್ಜೆ ಶೇಂಗಾ 2,814 ರೂಪಾಯಿಯಿಂದ 7,959 ರೂಪಾಯಿಗಳು, ಬಿಳಿ ಜೋಳ 2,890 ರೂಪಾಯಿಯಿಂದ 2,860 ರೂಪಾಯಿಗಳು, ಇನ್ನು ಈರುಳ್ಳಿ 200 ರೂಪಾಯಿ